ಸೂಚನೆ ನೀಡಿದ್ದಾರೆ. ಅತಿವೃಷ್ಟಿಯಿಂದ ನಷ್ಟಕ್ಕೆ ಒಳಗಾದ ರೈತರಿಗೆ ನ್ಯಾಯಯುತವಾಗಿ ಪರಿಹಾರ ದೊರೆಯಲು ಮಾನವೀಯ ನೆಲೆಯ ಮೇಲೆ ಸಮಗ್ರವಾಗಿ ಜಂಟಿ ಸಮೀಕ್ಷೆ ನಡೆಸಬೇಕು. ಈ ವರದಿ ಸಲ್ಲಿಸಿದ ನಂತರ ಪುನರ್ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷ್ಣಾ ಮೇಲ್ದಂಡೆ ಯೋಜನೆ ಭೂಸ್ವಾಧೀನಕ್ಕೆ ಪರಿಹಾರ ನಿಗದಿ. ನೀರಾವರಿ ಭೂಮಿ ಎಕರೆಗೆ 40 ಲಕ್ಷ, ಒಣಭೂಮಿಗೆ 30 ಲಕ್ಷ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಪ್ರತ್ಯೇಕ ಸಚಿವಾಲಯ, ಸಂಪುಟ ಸಭೆಯಲ್ಲಿ ನಿರ್ಧಾರ. ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಭಾರತ ಪಾರುಪತ್ಯ ಮರೆಯಲು ಸನ್ನದ್ದ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಮಾಲೂರು ಶಾಸಕ ಕೆವೈ ನಂಜೇಗೌಡ ಶಾಸಕ ಸ್ಥಾನ ಅಸಿಂಧು, ಮರು ಮತ ಎಣಿಕೆಗೆ ಆದೇಶ. ಕೆಆರ್ಎಸ್ ಹಿನ್ನೀರಿನ ಅಭಿವೃದ್ಧಿ ಕುರಿತಂತೆ ಕೇಂದ್ರ ಸಚಿವರಾದ ರಾಮಮೋಹನ್ ನಾಯ್ಡು, ಎಚ್ಡಿ ಕುಮಾರಸ್ವಾಮಿ ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ರೈತ ಬಾಂಧವರ ಕಾರ್ಯಕ್ರಮ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು. ಲೈಫ್ ಟೈಮ್ LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. LIC ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. LIC ಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LIC ಯ ಜೀವನ ಲಾಭ, ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಆಕಾಶವಾಣಿ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನಕೃಷಿ ಕೇಳಿ. ಘನಕೃಷಿ ಕೃಷಿ ಜ್ಞಾನ ಪ್ರದೀಪಿಕೆಯ ದಿವ್ಯ ಕೃಷಿ ಜ್ಞಾನ ಸಂದೇಶ. ಘನಕೃಷಿ ಘನಕೃಷಿ ಎಂಟನೆಯ ಪ್ರಕರಣವು ಹತ್ತಿಯು ಮತ್ತು ಹಿಂಗಾರಿ ಮುಂಗಾರಿಗಳ ಮಧ್ಯದ ಬೆಳೆಯು ಹತ್ತಿಯು ಮತ್ತು ಹಿಂಗಾರಿ ಮುಂಗಾರಿಗಳ ಮಧ್ಯದ ಬೆಳೆಯು ಹತ್ತಿಯು ಮತ್ತು ಹಿಂಗಾರಿ ಮುಂಗಾರಿಗಳ ಮಧ್ಯದ ಬೆಳೆಯು ಹತ್ತಿಯಲ್ಲಿ ಮುಂಗಾರಿಯ ಹತ್ತಿ ಬೇರೆ, ಅದಕ್ಕೆ ಗಂಗಿ ಹತ್ತಿ ಎನ್ನುತ್ತಾರೆ. ಮತ್ತು ಜವಾರಿ ಹತ್ತಿ, ವಿಲಾಯಿತಿ ಹತ್ತಿ ಎನ್ನುವ ತರದ ಹತ್ತಿಗಳನ್ನು ಈ ದೇಶದಲ್ಲಿ ಬೆಳೆಯುತ್ತಾರೆ. ಮತ್ತು ಹಲವು ತರದ ಹತ್ತಿಗಳೂ ಉಂಟು. ಅವುಗಳಲ್ಲಿ ಮುಂಗಾರಿಯ ಹತ್ತಿಯ ಅರಳಿಯು ಬಹಳ ಬಿಳುಪುವಾಗಿ ಗಿಡಗಳಿಗೆ ಕಾಯಿಗಳು ಬಹಳ ಮತ್ತು ಅದರ ಬೆಳೆಯು ವಿಶೇಷವು. ಅದರ ಬೆಳೆಯು ಕಾರ್ತಿಕ ಮಾರ್ಗಶಿರ ಮಾಸಕ್ಕೆ ಕೈಗೆ ಬರುವುದು. ಮುಂಗಾರಿ ಹತ್ತಿಗಳಲ್ಲಿ ಕೆಂಪು ಹತ್ತಿ, ಗಂಗಿ ಹತ್ತಿ ಎಂದು ಎರಡು ವಿಧಗಳಿದ್ದರೂ ಅವುಗಳನ್ನು ಮೃಗಶಿರ, ಆರಿದ್ರಿ, ಪುಷ್ಯ, ಪುನರ್ವಸು ಮಳೆಗಳವರೆಗೂ ಮುಂಗಾರಿಯ ಕಾಲದಲ್ಲಿ ಬಿತ್ತುತ್ತಾರೆ. ಇದರ ಬೆಳೆಯು ಕೃತಿಕ ಮಾರ್ಗಶಿರ ಮಾಸಕ್ಕೆ ಕೈಗೆ ಬರುವುದು. ಮತ್ತು ಇದರಲ್ಲಿ ಮತ್ತೊಂದು ಪ್ರಕಾರದ ಮರಹತ್ತಿ ಎಂದು, ಕರಿಹತ್ತಿ ಎಂದು ಎರಡು ವಿಧಗಳುಂಟು. ಅವುಗಳನ್ನು ಹೊಲಗಳಲ್ಲಿ ಬಿತ್ತುವುದಿಲ್ಲ, ತೋಟಗಳಲ್ಲಿ ಮತ್ತು ಜನರು ತಮ್ಮ ಮನೆಗಳ ಹಿತ್ತಿಲುಗಳಲ್ಲಿ ಹಾಕುತ್ತಾರೆ. ಅವುಗಳು ದೊಡ್ಡ ಮರಗಳಾಗಿ 4-8 ವರ್ಷ ಹಾಗೆ ಇದ್ದು ಆಮೇಲೆ ಕಾಯಿಗಳಾಗಲಾರಂಭಿಸಿದರೆ ನೀರಿನ ತಂಪು ಇದ್ದ ಹಾಗೆ ಸದಾಕಾಲದಲ್ಲಿ ಕಾಯಿಗಳಾಗಿ ಒಡೆಯುತ್ತಾ ಇರುವವು. ಅದರ ಕಾಯಿಗಳು ದೊಡ್ಡವಾಗಿ ವಿಲಾಯಿತಿ ಹತ್ತಿಯ ಕಾಯಿಗಳ ಹಾಗೆ ಕಾಯಿಗಳಾಗುವು. ಇವುಗಳ ಅರಳಿಯು ಬಹಳ ಬಿಳುಪು ಮತ್ತು ಬಹು ಮೃದುವಾಗಿರುವುದು. ಈ ಜಾತಿಯ ಮರಹತ್ತಿಗಳಲ್ಲಿ ಸೀಮೆಯ ಹತ್ತಿ ಎಂದು ಮತ್ತೊಂದು ಪ್ರಕಾರವುಂಟು. ಆದರೆ ಅದಾದರೂ ದೊಡ್ಡ ಗಿಡವಾಗಿ ಮರಹತ್ತಿ, ಕರಿಹತ್ತಿಯ ಗಿಡಗಳಂತೆ ಸರ್ವದಾ ಕಾಯಿಗಳಾಗುತ್ತಾ ಇರುವವು. ಈ ಹತ್ತಿಯ ಗಿಡಗಳನ್ನು ತೋಟಗಳಲ್ಲಿ ನೀರಿನ ತಂಪಿಗೆ ಬೆಳೆಸತಕ್ಕದ್ದು. ಆದರೆ ಕೆಲವರು ತಮ್ಮ ತಮ್ಮ ಮನೆಯ ಮುಂದೆ ಅಂಗಳದಲ್ಲಿಯಾಗಲಿ ಅಥವಾ ಹಿತ್ತಲುಗಳಲ್ಲಿಯಾಗಲಿ ಒಂದೆರಡು ಮರಗಳನ್ನು ಬೆಳೆಸಿ ಅದರ ಅರಳಿಯಿಂದ ಜನಿವಾರ ಶಿವದಾರಗಳನ್ನು ಮಾಡುತ್ತಾರೆ. ಈ ಅರಳಿಯ ನೂಲು ಬಹಳ ಸಣ್ಣಾಗುವುದು ಮತ್ತು ಗಟ್ಟಿಯಾಗಿರುವುದು. ಹಾಗೂ ಈ ಹತ್ತಿಯಿಂದ ಆರತಿಯ ಬತ್ತಿಗಳನ್ನು ಮಾಡುತ್ತಾರೆ. ದೀವಿಗೆಯ ಬತ್ತಿಗಳನ್ನು, ಕಡಲಿ ಬತ್ತಿಗಳನ್ನು, ಕಡ್ಡಿ ಬತ್ತಿಗಳನ್ನು ಮಾಡುತ್ತಾರೆ. ಈ ಹತ್ತಿಯು ಬಹಳ ಉತ್ತಮ ಪ್ರಕಾರದ್ದು ಆಗಿರುವುದರಿಂದ ಇದನ್ನು ಬೆಳೆಸುತ್ತಾರೆ. ಹೊಲಗಳಿಗೆ ಮಾತ್ರ ಉಪಯೋಗವಿಲ್ಲವು. ಹೊಲಗಳಿಗೆ ಬಿತ್ತತಕ್ಕ ಮುಂಗಾರಿಯ ಹತ್ತಿ, ಕೆಂಪು ಹತ್ತಿ, ಜವಾರಿ ಹತ್ತಿ ಹಾಗೂ ವಿಲಾಯಿತಿ ಹತ್ತಿ, ಈ 4 ಪ್ರಕಾರದ ಹತ್ತಿಯಿಂದ ವರ್ತಕ ಜನರಿಗೂ ಕೃಷಿಕ ಜನರಿಗೂ ಕೂಡ ಹಿತವಾದದ್ದಾಗಿ ಭೂಮಿಯಲ್ಲಿ ಬೆಳೆಯುವ ಸಕಲ ಫಲವೃಕ್ಷಗಳಲ್ಲಿ ಈ ಹತ್ತಿಯ ಗಿಡವು ಸಣ್ಣದಾದಾಗ್ಯೂ ಭೂಲೋಕದ ಸಮಸ್ತ ಫಲಗಳಲ್ಲಿ ಶ್ರೇಷ್ಠವಾದ ಫಲವಾದುದರಿಂದ ಹಿಂದೆ ಮುಸಲ್ಮಾನರಲ್ಲಿ ಪ್ರಸಿದ್ಧ ಕವಿಗಳಾದ ಸಾಧು ಜನರಲ್ಲಿ ಕಬೀರನು ಮತ್ತು ಅವನ ಮಗನಾದ ಕಮಾಲನು ಈ ಉಭಯತರ ಪ್ರಸಂಗ ಕಾಲಕ್ಕೆ ಒಂದು ದಿನ ಕಬೀರನು ಅಂದದ್ದು, ಅಂಬೇಕ ಫಲಂ ಬಂಧುಫಲಂ ನದೀಕ ಜಲಂ ಸೂರ್ಯೇಕ ತೇಜಂ ಎಂದು ನುಡಿಯಲಾಗಿ ಇದರ ಅರ್ಥವೇನೆಂದು ಕಮಾಲನು ಕೇಳಿದನು. ಅದಕ್ಕೆ ಈ ಭೂಲೋಕದ ಹಣ್ಣಿನಲ್ಲಿ ಉತ್ತಮ ಫಲವು ಯಾವುದೆಂದರೆ ಮಾವಿನ ಫಲವು. ಮಾವಿನ ಫಲವು ಶ್ರೇಷ್ಠವಾದದ್ದು. ಸಕಲ ಬಲದಲ್ಲಿ ಅಣ್ಣ ತಮ್ಮಂದಿರ ಬಲವೇ ಶ್ರೇಷ್ಠವು. ಸಕಲ ಜಲದಲ್ಲಿ ನದಿಯ ಜಲವೇ ಶ್ರೇಷ್ಠವು. ಹಾಗೂ ಸರ್ವ ತೇಜಗಳಲ್ಲಿ ಸೂರ್ಯನ ತೇಜವೇ ಶ್ರೇಷ್ಠವು ಎಂದು ಕಬೀರನು ಹೇಳುತ್ತಿರಲಾಗಿ ಇದನ್ನು ಧಿಕ್ಕರಿಸಿ ಕಮಾಲನು ಅಂದದ್ದು, ಕಫೇಕ ಫಲಂ ಭುಜೇಕ ಬಲಂ ನಯನೇಕ ತೇಜಂ ಮೇಘೇಕ ಜಲಂ. ಅವನು ಇದರ ಅರ್ಥವನ್ನು ಹೇಳಿದ್ದೇನೆಂದರೆ ಫಲಗಳಲ್ಲಿ ಹತ್ತಿಯ ಫಲವೇ ಶ್ರೇಷ್ಠವು, ಬಲದಲ್ಲಿ ತನ್ನ ಭುಜಬಲವೇ ಶ್ರೇಷ್ಠವು, ಉಳಿದ ಬಲವೆಲ್ಲ ನಿಷ್ಪ್ರಯೋಜಕವು. ಸರ್ವ ತೇಜದಲ್ಲಿ ನೇತ್ರದ ತೇಜವೇ ಶ್ರೇಷ್ಠವು, ನೇತ್ರದಲ್ಲಿ ತೇಜವಿಲ್ಲದವನಿಗೆ ಸೂರ್ಯನ ತೇಜವೇ ತಕ್ಕೆ. ಸರ್ವ ಜಲದಲ್ಲಿ ಮೇಘಜಲವೇ ಶ್ರೇಷ್ಠವು, ಮೇಘಜಲವು ಸಕಲ ಪ್ರಾಣಿಗಳಿಗೆ ಜೀವನಾಧಾರವಾದ ಹಾಗೆ ನದಿಯ ಜಲವು ಜೀವನಾಧಾರವಾಗಬಹುದೇ? ಮೇಘಜಲವಿಲ್ಲದಿದ್ದರೆ ನದಿಯ ಜಲವೆಲ್ಲಿರುವುದು ಎಂದು ಹೇಳಿ ಕಬೀರನನ್ನು ಸಮ್ಮತಿಪಡಿಸಿದನು. ಅದು ಕಾರಣ ಭೂಲೋಕದ ಸಮಸ್ತ ಫಲಗಳಲ್ಲಿ ಹತ್ತಿಯ ಫಲವು ಅತ್ಯುತ್ತಮವೆಂದು ಹೇಳತಕ್ಕದ್ದು. ಮನುಷ್ಯರುಗಳಿಗೆ ವಸ್ತ್ರಭೂಷಣವಿಲ್ಲದಿದ್ದರೆ ಪಿಶಾಚಿಗಳಂತೆ ದಿಗಂಬರರಾಗಿ ಶೃಂಗಾರಹೀನರಾಗಿರುವುದು ಮತ್ತು ಉಳಿದ ಯಾವತ್ತೂ ಫಲವು ನಾಲಿಗೆಯ ತುದಿಯಲ್ಲಿ ಮಾತ್ರ ರುಚಿ ತೋರಿ ಸ್ವಲ್ಪ ಹೊತ್ತು ಸಂತೋಷಪಡಿಸುತ್ತದೆ. ಈ ಹತ್ತಿಯ ಫಲವು ಹುಟ್ಟಿದಾರಭ್ಯ ಸಹಸ್ರಮುಖದಲ್ಲಿ ತಾನು ಮಣ್ಣಾಗುವವರೆಗೂ ಸರ್ವರಿಗೂ ದ್ರವ್ಯೋತ್ಪತ್ತಿಯನ್ನು ಮಾಡಿಕೊಡುತ್ತಾ ಸದಾ ರುಚಿಯನ್ನು ತೋರಿಸುತ್ತದೆ. ಈ ಹತ್ತಿಯ ಪದಾರ್ಥ ಎಷ್ಟು ಹಳೆಯದಾದರೂ ಪುನಃ ಪುನಃ ಹೊಸದಾಗುತ್ತಾ ನಾಮ ರೂಪಗಳು ಮಾತ್ರ ಬದಲಾಗುತ್ತಾ ಹೋಗುತ್ತವೆ. ಇದು ಕೃಷಿಕರಿಗೆ ಹತ್ತಿಯಾಗಿ, ವರ್ತಕರಿಗೆ ಅರಳಿಯಾಗಿ, ನೂಲು ಮಾಡುವ ಜನರಿಗೆ ಹಂಜಿಯಾಗಿ, ನೇಯುವವರಿಗೆ ನೂಲಾಗಿ, ವ್ಯಾಪಾರಿಗಳಿಗೆ ವಸ್ತ್ರವಾಗಿ, ಧರಿಸತಕ್ಕ ಸಕಲ ಜನರಿಗೆ ಭೂಷಣವಾಗಿ, ಹಳೆಯ ತರಹದ ಬಟ್ಟೆಯಾದಾಗ್ಯೂ ಕೌದಿಗಳು, ಕಾಗದಗಳು ಹೊಸವಾಗಿ ತಾನು ಮಣ್ಣಾಗುವವರೆಗೂ ಹೊಸದೆನಿಸುತ್ತ ಸಹಸ್ರಮುಖದಿಂದ ಜನರಿಗೆ ದ್ರವ್ಯದ ಲಾಭವನ್ನು ಕೊಡುತ್ತಿರುವುದು. ಈ ಹತ್ತಿಯ ವ್ಯಾಪಾರದಿಂದ ಬಹುಜನ ವರ್ತಕರು, ಬಡಿಗೆಯವರು, ಕೂಲಿಯ ಮನುಷ್ಯರು ಬಹುಪ್ರಕಾರದಿಂದ ಉಪಜೀವಿಸುತ್ತಾರೆ. ಅದು ಕಾರಣ ಚಿಕ್ಕ ಗಿಡವಾದರೂ ಹತ್ತಿಯ ಫಲವೇ ಶ್ರೇಷ್ಠವು. ಹತ್ತಿ ಮೊದಲಾದ ಹಿಂಗಾರಿಯ ಸರ್ವಧಾನ್ಯ. ಹತ್ತಿಯನ್ನು ಬಿತ್ತುವ ಹೊಲವು ಸಣ್ಣ ಎರಿ ಹಾಗೂ ತಂಪು ಎರಿ ಆದರೆ ಬಹಳ ಉತ್ತಮವು. ಬಹಳವಾಗಿ ಬೀಡಿ ಸೆಳೆಯುವ ಬಲಿಷ್ಠ ಎರೆಗಳಲ್ಲಿಯ ಬೆಳೆಯು ಸ್ವಲ್ಪ ಮಧ್ಯಮವು ಹಾಗೂ ಕಪ್ಪು ಕೇಸರಿಯೂ ಉತ್ತಮವು. ಗರಸು, ಮೊರಡಿ, ಹಾಳು ಭೂಮಿಗಳನ್ನು ಬಿಟ್ಟು ಉಳಿದ ಯಾವತ್ತೂ ಕಪ್ಪು, ಕರಲು ಮೊದಲಾದ ಎರಿ, ಮಡಿವಂಡು ಮುಂತಾದ ಭೂಮಿಗಳಲ್ಲಿ ಅಂದರೆ ಬಿಳಿಜೋಳ, ಮುಂಗಾರಿ ಮುಂತಾದ ಜೋಳ ಮತ್ತು ಗೋಧಿ ಬೆಳೆಯತಕ್ಕಂತಹ ಹೊಲಗಳಲ್ಲಿ ಹತ್ತಿಯನ್ನು ಬಿತ್ತುವುದಕ್ಕೆ ಸಂಶಯವಿಲ್ಲ. ಹತ್ತಿಯನ್ನು ಬಿತ್ತಬೇಕಾದರೆ ಭೂಮಿಯ ಪ್ರಕಾರಕ್ಕೆ ಆಯಾಯ ಭೂಮಿಗಳಿಗೆ ಆಯಾಯ ಕಾಲಗಳಲ್ಲಿ ಬಿತ್ತಬೇಕು. ಹೇಗೆಂದರೆ ಗಂಗೆ ಹತ್ತಿ, ಕೆಂಪು ಹತ್ತಿಯನ್ನು ಮೃಗಶಿರ, ಆರಿದ್ರಿ, ಪುಷ್ಯಮಳೆಗಳಲ್ಲಿ ಮುಂಗಾರಿಯ ಸಂಗಡ ಬಿತ್ತಬೇಕು. ಈ ಹತ್ತಿಗೆ ಇದೇ ತಿಥಿಯು. ಜವಾರಿ ಹತ್ತಿ, ವಿಲಾಯಿತಿ ಹತ್ತಿಯನ್ನು ಆಶ್ಲೇಷ ಮಳೆಯಲ್ಲಿ ಬಿತ್ತಬೇಕು. ಅದರಲ್ಲಿ ವಿಲಾಯಿತಿ ಹತ್ತಿಯನ್ನು ಮಾತ್ರ ಆಶ್ಲೇಷ ಮಳೆಯಲ್ಲಿ ಬಿತ್ತುವುದೇ ಉತ್ತಮ ಕಾಲವು ಮತ್ತು ಜವಾರಿ ಹತ್ತಿಯನ್ನು ಚಲೋ ಏರಿಯ ಭೂಮಿಗಳಾದರೆ ಮಘಾಮಳೆಯಲ್ಲಿ ಬಿತ್ತಬೇಕು ಅಥವಾ ಕರ್ಲು ಕೇಸರಿ, ಕಪ್ಪು ಮರಳಿ, ಕಪ್ಪು ಕೇಸರಿ, ಕೆಂಪು ಮಸಾರಿಯ ಒಂಡು ಭೂಮಿ, ಕೆಂಪು ಮಡಿ, ನಡುಗೆಂಪು ಮಡಿಗಳಲ್ಲಿ ಆಶ್ಲೇಷ ಮಡಿಯಲ್ಲಿ ಬಿತ್ತುವುದು ಉತ್ತಮವು. ಅಥವಾ ಅನಿವಾರ್ಯ ಪಕ್ಷಕ್ಕೆ ಮಘಾಮಳೆಯಲ್ಲಿ ಬಿತ್ತಿದರೂ ಬರುತ್ತದೆ ಮತ್ತು ಚಲೋ ಎರಿಭೂಮಿಯಾದರೆ ಮಘಾಮಳೆಯಿಂದ ಹುಬ್ಬಿ ಉತ್ತರ ಮಳೆಯವರೆಗೂ ಬಿತ್ತಿದರೂ ಸಂಶಯವಿಲ್ಲ. ಹತ್ತಿಯ ಸಂಗಡ ನವಣೆಯನ್ನು ಬಿತ್ತುತ್ತಾರೆ. ಅದು ಬಹಳ ಪ್ರಯೋಜನವು. ಅದಕ್ಕೆ ನಾಲ್ಕು ತಾಳಿನ ಕೂರಿಗೆಯನ್ನು ಮಾಡಿಸಿ ಮಂಡಿಯನ್ನು ಕಟ್ಟಿ ಆ ಮಂಡಿಯ ಎರಡೂ ತೂತುಗಳಿಗೆ ಬೆಣಿಯನ್ನಿಟ್ಟು ಮುಚ್ಚಿ ಇಬ್ಬರು ಹತ್ತಿಯ ಕಾಳು ಅಕ್ಕಡಿಯೇ ಹಾಕಬೇಕು. ಒಬ್ಬನು ಕೂರಿಗೆಯಿಂದ ನವಣೆಯನ್ನು ಬಿತ್ತಬೇಕು. ಹೀಗೆ ಬಿತ್ತಿದರೆ ಒಂದು ಸಾಲು ನವಣಿ, ಒಂದು ಸಾಲು ಹತ್ತಿಯಾಗಿ ಚೆನ್ನಾಗಿ ಬೆಳೆದು ನವಣಿಯ ಬೆಳೆಯು ತೀವ್ರವಾಗಿ ಕೈಗೆ ಬರುವುದು. ಅದನ್ನು ಕೊಯ್ದ ನಂತರ ಎಡಿಯ ಕುಂಟಿಗೆ ಸಣ್ಣವಾದ ಪಿಳ್ಳಿಗುಡವನ್ನು ಹಾಕಿ ಹರಗಿದರೆ ಹತ್ತಿಯ ಸಾಲಿಗೆ ಮಣ್ಣು ಎರಿ ಹೊಲವು ತಂಪು ಹಿಡಿದು ಗಿಡವು ಪಲ್ಲವಿಸಿ ವಿಸ್ತಾರವಾಗಿ ಸಾಲಿಗೆ ಸಾಲು ಕೂಡುವ ಹಾಗೆ ಬೆಳೆಯಾಗಿ ಒಂದೊಂದು ಗಿಡಕ್ಕೆ ಒಂದೂವರೆ ನೂರು, ಇನ್ನೂರರ ಮಟ್ಟಿಗೂ ಕಾಯಿಗಳಾಗಿ ಹತ್ತಿಯ ಬೆಳೆಯು ಸರ್ವೋತ್ಕೃಷ್ಟವಾಗುವುದು. ನವಣಿಯಾದರೂ ಬಹಳ ಬೆಳೆಯುವುದು. ಈ ಪ್ರಕಾರ ಒಂದು ಹೊಲದಲ್ಲಿ ಎರಡು ಬೆಳೆಯನ್ನು ಮಾಡಿ ಎರಡೂ ಪದಾರ್ಥಗಳನ್ನು ಬೆಳೆದುಕೊಳ್ಳಬೇಕು. ಇದರಂತೆ ಹತ್ತಿಯ ಹೊಲಗಳಲ್ಲಿ ಎಳ್ಳು ಬಿತ್ತಿ ಬೆಳೆಯನ್ನು ಮಾಡಿಕೊಂಡರೂ ಬರುತ್ತದೆ. ನವಣಿ ಬಿತ್ತಿದ ರೀತಿಯ ಹಾಗೆ ಎಳ್ಳು ಬಿತ್ತಿ ಹತ್ತಿಯ ಅಕ್ಕಡಿಯನ್ನು ಹಾಕಬೇಕು. ಎಳ್ಳು ಬಿತ್ತಬೇಕಾದರೆ ಒಂದು ಸೇರು ಎಳ್ಳಿನಲ್ಲಿ ಎಂಟು ಸೇರು ಸಣ್ಣ ಉಸುಕು ಕಲಸಿ ಅಂಗಲು ಆಗದ ಹಾಗೆ ಜಾಣತನದಿಂದ ಬಿತ್ತಬೇಕು. ಹತ್ತಿಯ ಹೊಲದಲ್ಲಿ ಸದಿಯನ್ನು ಬೆಳೆಸಬಾರದು. ಅದು ಸಣ್ಣ ನಾಟಕಿ ಇದ್ದಾಗೆ ಅಕಲ್ಪಿತವಾಗಿ ಮಳೆ ಹತ್ತಿ ಹುಲ್ಲು ಬೆಳೆದರೆ ಎಷ್ಟು ಶ್ರಮವಾದರೂ ಆಗಲಿ ಎಡೆ ಹೊಡೆಯುವುದಕ್ಕೆ ಬರುವ ಹಾಗಿದ್ದರೆ ಎಡೆ ಹೊಡೆಯಬೇಕು, ಇಲ್ಲದಿದ್ದರೆ ಸದಿ ತೆಗೆಸಬೇಕು. ಹಾಗೂ ಹತ್ತಿಯ ಹೊಲಕ್ಕೆ ಕಾಯಾಗುವುದರೊಳಗೆ 3-4 ಸಲ ಎಡೆ ಹೊಡೆಯಬೇಕು, ಎರಡು ವೇಳೆ ತೆಗೆಸಬೇಕು. ಸದಿಯನ್ನು ತೆಗೆಸದಿದ್ದರೆ ಹತ್ತಿಯ ಬೆಳೆಯು ಚೆನ್ನಾಗಿ ಆಗಲಾರದು ಮತ್ತು ಗೊಬ್ಬರವನ್ನು ಹೊಲಕ್ಕೆ ಹಾಕಿದ ವರ್ಷ ಹತ್ತಿಯನ್ನು ಬಿತ್ತಬಾರದು, ಎರಡನೇ ವರ್ಷ ಬಿತ್ತಬೇಕು. ಒಂದು ವರ್ಷ ಹತ್ತಿಯನ್ನು ಬಿತ್ತಿದ ಹೊಲಕ್ಕೆ ಎರಡನೇ ವರ್ಷ ಹತ್ತಿಯನ್ನು ಬಿತ್ತಬಾರದು. ಒಂದು ವರ್ಷ ಎರಡು ವರ್ಷ ಬದಲು ಮಾಡಿ ಬಿತ್ತುತ್ತಾ ಹೋಗಬೇಕು. ಮತ್ತು ಕಡಲೆಯನ್ನು ಬಿತ್ತಿದ ಹೊಲಕ್ಕೆ ಹತ್ತಿಯನ್ನು ಬಿತ್ತಬಾರದು, ಹತ್ತಿಯನ್ನು ಬಿತ್ತಿದ ಹೊಲಕ್ಕೆ ಕಡಲೆಯನ್ನು ಬಿತ್ತಬಾರದು. ಎರಿಯ ಹೊಲವಾದರೆ ಒಂದು ವರ್ಷ ಬಿಳಿಜೋಳವನ್ನು ಬಿತ್ತಬೇಕು, ಅಥವಾ ಎರಿಯಲ್ಲಿ ಬಡ ಎರಿಯಾದರೆ ಒಂದು ವರ್ಷ ಮುಂಗಾರಿಯನ್ನು ಬಿತ್ತಬೇಕು. ಹಾಗೂ ಮುಂಗಾರಿಯಾಗಲಿ ಬಿಳಿಜೋಳವನ್ನಾಗಲಿ ಜೋಳವನ್ನು ಬಿತ್ತುವ ವರ್ಷ ಗೊಬ್ಬರವನ್ನು ಹಾಕಿ ಎರಡು ಸಾಲು ಮಡಿಕೆ ಹೊಡೆದು 3 ಸಾಲು ಚೆನ್ನಾಗಿ ಹರಗಿ ಮಳೆಯಾದ ಮೇಲೆ 1 ಸಾಲು 2 ಸಾಲು ನೊಲ್ಲಿಯ ಹರತಿಯ ಹರಗಿ ಹೊಲವನ್ನು ಹಸನು ಮಾಡಿ ಜೋಳವನ್ನು ಬಿತ್ತಬೇಕು. ಆಮೇಲೆ ಎರಡನೇ ವರ್ಷ ಹತ್ತಿಯನ್ನು ಬಿತ್ತಬೇಕು. ಹತ್ತಿಯನ್ನು ಬಿತ್ತುವ ಹೊಲಕ್ಕೆ ಮೊದಲು 1 ಸಾಲು 2 ಸಾಲಾಗಲಿ ಮಡಿಕೆ ಹೊಡೆದು 3 ಸಾಲು ಬೇಸಿಗೆಯಲ್ಲಿ ಹರಗಿ ಮುಂದೆ ಮಳೆಯಾಗಿ ಹೊಲದಲ್ಲಿ ಸದಿಯು ಹುಟ್ಟಿದ ಮೇಲೆ ಆ ಸದಿಯನ್ನು ಬಲಿಯಗೊಡದೆ ಹೊರಪು ನೋಡಿ 2 ಸಾಲು ಹರಗಿ ಹತ್ತಿಯನ್ನು ಬಿತ್ತಬೇಕು. ಹಸನಾದ ಕಿರಿದಿ ಹೊಲವಾದಾಗ್ಯೂ ವರ್ಷ ವರ್ಷಕ್ಕೂ ಮಡಿಕೆ ಹೊಡೆಯುವುದನ್ನು ಬಿಡಲಾಗದು ಮತ್ತು ಜೋಳವನ್ನು ಬಿತ್ತುವ ವರ್ಷ ಗೊಬ್ಬರವನ್ನು ಹಾಕಬೇಕು, ಅಥವಾ ಗೊಬ್ಬರವನ್ನು ಹಾಕುವುದು ಆಗದಿದ್ದರೆ ಒಂದು ವರ್ಷ ತೈಲಧಾನ್ಯವಾದ ಗುರೆಳ್ಳು ಎಳ್ಳುಗಳನ್ನು ಬಿತ್ತಿ ಎರಡನೇ ವರ್ಷ ಜೋಳವನ್ನು ಮೂರನೇ ವರ್ಷ ಹತ್ತಿಯನ್ನು ಬಿತ್ತಬೇಕು. ಕೇಸರಿ ಭೂಮಿ ಕರಲು ಭೂಮಿಯಾಗಿದ್ದರೆ ಆ ಹೊಲಗಳಲ್ಲಿ ಒಂದು ವರ್ಷ ಮುಂಗಾರಿಯ ಜೋಳವನ್ನು ಒಂದು ವರ್ಷ ಹತ್ತಿಯನ್ನು ಬಿತ್ತಬೇಕು. ಅದೇ ಕಾಲಿಗೆಯಾಗಿ ಎರಡೂ ಬೆಳೆಗಳಿಗೂ ಗೊಬ್ಬರದಂತೆ ಪುಷ್ಟಿಯಾಗಿರುತ್ತದೆ ಮತ್ತು 4-5 ವರ್ಷದಲ್ಲಿ ಒಂದು ವೇಳೆಯಾದರೂ ಗೊಬ್ಬರವನ್ನು ಹಾಕಬೇಕು. ತನಗೆ ಗೊಬ್ಬರವು ತೀರ ಸಿಕ್ಕದ ಹಾಗಿದ್ದರೂ ಅಥವಾ ಹೊಲವು ದೂರಾಗಿ ತನ್ನಿಂದ ಗೊಬ್ಬರವನ್ನು ಹಾಕುವುದು ಆಗದಿದ್ದರೆ ಚಲೋ ಗೊಬ್ಬರವನ್ನು ಖರೀದಿಗೆ ತೆಗೆದುಕೊಂಡು ಅದರಲ್ಲಿಯ ಕಡ್ಡಿ ಕಸವನ್ನು ಆರಿಸಿ ಹೊರಸು ಯಾಸಿಯ ಮೇಲೆ ನಿಲುವಾಗಿ ನಿಲ್ಲಿಸಿ ಹಾಳು ಮಣ್ಣು ಸೋಸಿದ ಹಾಗೆ ಸೋಸಿ ಬುಕ್ಕದಲ್ಲಿ ಇಳಿಯುವ ಹಾಗೆ ಮಾಡಿ 18 ಬಂಡಿ ಗೊಬ್ಬರವನ್ನು ಹೊಲಕ್ಕೆ ಜೋಳವನ್ನು ಬಿತ್ತುವ ಮುಂದೆ ಒಯ್ದು ಅಲ್ಲಲ್ಲಿಗೆ ಅನುವರಿತು ಗುಂಪಿಯ ಹಾಕಿಸಿ ಕೂರಿಗೆಯ ಹಿಂದೆ 3 ತಾಳಿನ ಕೂರಿಗೆಯಾದರೂ 3 ಮಂದಿ, 4 ತಾಳಿನ ಕೂರಿಗೆಯಾದರೆ 4 ಮಂದಿ ಹುಡುಗರನ್ನಾಗಲಿ ಹೆಂಗಸರನ್ನಾಗಲಿ ಹಚ್ಚಿ ತಾಳಿಗೆ ಬುಕ್ಕ ಕಟ್ಟಿ ಅವರ ಉಡಿ ಒಳಗೆ ಗೊಬ್ಬರವನ್ನು ಕಟ್ಟಿಸಿ ಮುಂದೆ ಕೂರಿಗೆಯಿಂದ ಜೋಳವನ್ನು ಬಿತ್ತುತ್ತಾ ಹೋದ ಹಾಗೆ ಹಿಂದೆ ಸಾಲಿನಲ್ಲಿ ಗೊಬ್ಬರ ಬೀಳುವ ಹಾಗೆ ಬುಕ್ಕದಿಂದ ಗೊಬ್ಬರವನ್ನು ಹಾಕುತ್ತಾ ಅದರ ಹಿಂದೆ ಕುಂಟಿಯಿಂದ ಬೆಳೆ ಸಾಲು ಹರಗಿ ಸಾಲು ಮುಚ್ಚುತ್ತಾ ಹೋಗಬೇಕು. ಈ ಪ್ರಕಾರ ಹೊಲವನ್ನು ಬಿತ್ತಿದ ಮೇಲೆ ಚೆನ್ನಾಗಿ ಹದದ ಮೇಲೆ 3 ಸಾಲು ಎಡೆಯ ಹೊಡೆದು 1 ಸಾಲು ನಾಟಿಕೆಯ ಸಂದಿಯಲ್ಲಿ ಸದೇ ತೆಗೆಸಿ ಬಿಟ್ಟರೆ ಮುಂಗಾರು ಆದರೆ ಎರಡು ಬೆಳೆಯೂ ಸರ್ವೋತ್ಕೃಷ್ಟವಾಗುವುದು. ಹೇಗೆಂದರೆ ಹತ್ತಿಯ ಕಾಲಿಗೆ ಮತ್ತು ಗೊಬ್ಬರದ ಪುಷ್ಟಿಯು ಎರಡರಿಂದ ವಿಶೇಷ ಬೆಳೆಯಾಗುವುದು ಮತ್ತು ಎರೆಯ ಭೂಮಿಯಾದರೆ ಚಿಗಿತ ಬೆಳೆಯು ಇದಕ್ಕಿಂತಲೂ ವಿಶೇಷವಾಗಿರುವುದು. ಹಾಗೂ ಬಿಳಿಜೋಳವಾದರೆ ಒಂದೇ ಬೆಳೆಯಾದರೂ ಬಹಳ ವಿಶೇಷವಾಗಿ ಕಾಳು ದಮ್ಮವಾಗಿ ತೀವ್ರವೇ ಬೆಳೆಯಾಗಿ ಅದು ಸರ್ವೋತ್ಕೃಷ್ಟವಾಗುವುದು. ಅದು ಕಾರಣ ಗೊಬ್ಬರವನ್ನು ಹಾಕುವ ತ್ರಾಣವಿಲ್ಲದವರು ಈ ರೀತಿಯಿಂದ ಬಿತ್ತುವ ಸಮಯದಲ್ಲಿ ಗೊಬ್ಬರವನ್ನು ಹಾಕುವುದು. ಈ ಹೊಲವು ಮುಂದಿನ ವರ್ಷ ಹತ್ತಿಯ ಬೆಳೆಗೆ ಪುಷ್ಟಿಯಾಗಿರುವುದು. ಹತ್ತಿಯ ಬಿತ್ತಿದ ಹೊಲಕ್ಕೆ ಮುಂದಿನ ವರ್ಷ ಜೋಳವನ್ನು ಬಿತ್ತುವುದೇ ವಿಹಿತವು. ಅಥವಾ ಒಂದು ಪಕ್ಷಕ್ಕೆ ಗೋಧಿಯನ್ನು ಬಿತ್ತಿದರೂ ಸಂಶಯವಿಲ್ಲವು. ಕಡಲಿ ಅಗಸಿ ಮೊದಲಾದ ಯಾವ ಪದಾರ್ಥವನ್ನಾದರೂ ಹತ್ತಿಯ ಹೊಲಕ್ಕೆ ಬಿತ್ತಲಾಗದು. ಯಾತಕ್ಕೆಂದರೆ ಹತ್ತಿಯ ಬೇರು ಭೂಮಿಯಲ್ಲಿ ನೆಟ್ಟಗೆ ಹೋಗುತ್ತದೆ. ಕಡಲಿ ಅಗಸಿಯ ಬೇರಾದರೂ ಭೂಮಿಯಲ್ಲಿ ನೆಟ್ಟಗೆ ಹೋಗುವುದರಿಂದ ಅವುಗಳಿಗೆ ಅಡ್ಡ ಬೇರುಗಳು ಇಲ್ಲದ ಕಾರಣ ಹತ್ತಿಯನ್ನು ಬಿತ್ತಿದ ಹೊಲಕ್ಕೆ ಕಡಲಿ ಅಗಸಿ ಮತ್ತು ಇದರಂತೆ ಬೇರುಗಳು ನೆಟ್ಟಗೆ ಹೋಗುವ ಕುಲವನ್ನು ಬಿಟ್ಟು ಮತ್ತಾವ ಧಾನ್ಯಗಳನ್ನಾದರೂ ಬಿತ್ತಬೇಕು. ಹತ್ತಿಯ ಕಾಲಿಗೆಯು ಜೋಳ, ಬಿಳಿಜೋಳ ಮತ್ತು ಗೋಧಿಯನ್ನು ಬಿತ್ತುವುದಕ್ಕೆ ಉಪಯೋಗವು. ಆದರೆ ಹತ್ತಿಯ ಕಾಲಿಗೆ ಇದ್ದ ಹೊಲದಲ್ಲಿ ಹೆಸರು ಮುಂತಾದ ಧಾನ್ಯಗಳು ವಿಶೇಷ ಬೆಳೆಯುವುದಿಲ್ಲ. ಹಿಂಗಾರಿ ಧಾನ್ಯದಲ್ಲಿ ಬಿಳಿಜೋಳವು. ಧಾನ್ಯಗಳಲ್ಲಿ ಬಿಳಿಜೋಳದ ರುಚಿಯು ವಿಶೇಷವು. ಜೋಳದ ಕುಲದಲ್ಲಿ ಈ ಜೋಳವು ಸರ್ವ ಜನರಿಗೆ ಹಿತಕರವು. ಇದರಲ್ಲಿ ಬೆಳೆಯಾದರೂ ವಿಶೇಷವಾಗುವುದು. ಮನುಷ್ಯರುಗಳಿಗೂ ಪಶುಗಳಿಗೂ ಉತ್ತಮ ಆಹಾರವು. ಈ ಬಿಳಿಜೋಳದ ಪೈರು ಮಾಡುವುದು ಹೇಗೆಂದರೆ, ಯಾವತ್ತೂ ಎರೆಯ ಹೊಲಗಳಿಗೆ ಮತ್ತು ರಸವತ್ತಾದ ತಂಪಿನ ಎರೆಯ ಹೊಲಗಳಿಗೆ ಮುಂಗಾರಿಕ್ಕಿಂತಲೂ ಬಿಳಿಜೋಳವನ್ನು ಬಿತ್ತುವುದೇ ಉತ್ತಮವು. ಬಿಳಿಜೋಳವನ್ನು ಬಿತ್ತುವ ಎರೆಯ ಹೊಲಗಳಿಗೆ ಗೊಬ್ಬರವನ್ನು ಹಾಕಿ ಮಡಿಕೆಯ ಹೊಡೆದು ಮೂರು ಸಾಲು ಬೇಸಿಗೆಯಲ್ಲಿ ಹರಗಬೇಕು. ಆಮೇಲೆ ನೊಲ್ಲಿ ಹುಟ್ಟಿದ ಹಾಗೆ ಒಂದು ಸಾಲು ಎರಡು ಸಾಲು ಒಳಗಡೆಗೆ ಮಳೆಯಾದ ಮೇಲೆ ಹರಗಿರಬೇಕು. ನೊಲ್ಲಿಯ ಹಾರತಿ ಹರಗಬೇಕಾದರೆ ಹೊರಪು ನೋಡಿ ಸದಿಯು ಹೋಗುವ ಹಾಗೆ ಹರಗಬೇಕು. ಆಮೇಲೆ ಬಿತ್ತುವ ತಿಥಿಯು ಉತ್ತರಿ, ಹಸ್ತ, ಚಿತ್ತಿ, ಸ್ವಾತಿ, ವಿಶಾಖಿಯವರೆಗೂ ಇರುತ್ತದೆ. ಅದರಲ್ಲಿ ಹುಬ್ಬಿಯ ಕಡೆ ಎರಡು ಚರಣದಿಂದ ಉತ್ತರಿಯ ಅಂತ್ಯದವರೆಗೂ ಬಿತ್ತುವುದು ಉತ್ತಮವು. ಹಸ್ತದಲ್ಲಿಯಾದರೂ ಸ್ವಲ್ಪ ಉತ್ತಮವೇ ಸರಿ ಮತ್ತು ಚಿತ್ತಿಯಲ್ಲಿ ಮಧ್ಯಮವು. ಸ್ವಾತಿಯಲ್ಲಿ ಬಿತ್ತುವುದು ಸ್ವಲ್ಪ ಸಾಮಾನ್ಯವು. ಆದಾಗ್ಯೂ ಅಕಲ್ಪಿತವಾಗಿ ಅಲ್ಲಿಯವರೆಗೂ ಹಸಿಯಾಗದೆ ಹೋದರೆ ಅನಿವಾರ್ಯ ಪಕ್ಷಕ್ಕೆ ಸ್ವಾತಿ ಮತ್ತು ವಿಶಾಖಿಯಲ್ಲಾದರೂ ಬಿತ್ತಬೇಕು. ಆದಷ್ಟಾಗಲಿ ಭೂಮಿಯನ್ನು ವ್ಯರ್ಥವಾಗಿ ಕಳೆಯಬಾರದು. ಕಾಲಮೇಘಕ್ಕೆ ವಿಶಾಖ ಮಳೆಯೇ ಕಡೆಯು ಮತ್ತು ಹುಬ್ಬಿ ಮಳೆಯಲ್ಲಿ ಓಡಮುರುಕನ ಜೋಳ ಮುಂತಾದ ಜೋಳವನ್ನು ಬಿತ್ತಬೇಕು. ಬಿಳಿಜೋಳವನ್ನು ಬಿತ್ತಿದ ಹೊಲಕ್ಕೆ ಹತ್ತಿಯನ್ನು ಬಿತ್ತಬೇಕು. ಆದರೆ ಎರಡು ವರ್ಷ ಬಿಳಿಜೋಳವನ್ನು ಬಿತ್ತಿ ಮೂರನೇ ಬೆಳೆಗೆ ಈ ಹೊಲಕ್ಕೆ ಹತ್ತಿಯನ್ನು ಬಿತ್ತಿದರೆ ಹತ್ತಿಯ ಬೆಲೆಯು ಅತಿ ವಿಶೇಷವಾಗುವುದು. ಆದರೆ ಈ ಹೊಲಕ್ಕೆ ಹತ್ತಿಯನ್ನು ಬಿತ್ತಿದ ಮೇಲೆ ಮುಂದಿನ ವರ್ಷ ಗೊಬ್ಬರವನ್ನು ಹಾಕುವುದಕ್ಕೆ ಅನುಕೂಲವಿಲ್ಲದಿದ್ದರೆ ಎರಡು ವರ್ಷ ಜೋಳವನ್ನು, ಒಂದು ವರ್ಷ ಹತ್ತಿಯನ್ನು ಬಿತ್ತುತ್ತಾ ಹೋಗಬೇಕು. ಬಿಳಿಜೋಳದಲ್ಲಿಯಾದರೂ ಕುಸುಬಿಯ ಅಕ್ಕಡಿಯನ್ನು ಹಾಕಬೇಕು. ಹಾಗೂ ವಟಾಣಿ ಧಾನ್ಯವೆಂದರೆ ಚಣಗಿ, ಲೆಂಕೋ, ಬಟಗಡಲೆ, ಕರಿ ಹೆಸರು ಮೊದಲಾದವುಗಳನ್ನು ಕೂಡಿಸಿ ಬಿತ್ತಬೇಕು. ಹಾಗೂ ಚಲೋ ಹೊಲವಾಗಿದ್ದರೆ ಹಾಗೆ ಬೇರೆ ಬೇರೆ ಬಿತ್ತಿದರೆ ವಿಶೇಷ ಬೆಳೆಯಾಗುವುದು. ಬಿಳಿಜೋಳದ ಬೆಳೆಯು ಮತ್ತು ಧಾನ್ಯವು ಮುಂಗಾರಿಯಕ್ಕಿಂತಲೂ ವಿಶೇಷವಾದದ್ದು. ಇದರ ಬೆಳೆಯಾದರೂ ನಾಲ್ಕು ತಿಂಗಳೊಳಗೆ ಕೈಗೆ ಬರುವುದು ಮತ್ತು ಭೋಜನಕ್ಕೆ ಹಿತಕರವಾದ ಪದಾರ್ಥವು. ಉಸುಕು, ಪಡಿಭೂಮಿ, ಮೊರಡಿ, ಮಸಬು ಮುಂತಾದ ಭೂಮಿಗಳಲ್ಲಿ ಕೋಡಮುರುಕನ ಜೋಳವನ್ನು ಹುಬ್ಬಿ ಮಳೆಯಲ್ಲಿ ಬಿತ್ತಿದರೆ ಎರಡೂವರೆ ತಿಂಗಳಿಗೆ ಬರುತ್ತದೆ. ಈ ಕೋಡಮುರುಕನ ಜೋಳವನ್ನು ಬಿತ್ತಬೇಕಾದರೂ ಗೊಬ್ಬರವನ್ನು ಹಾಕಿ ಬೇಸಿಗೆಯಲ್ಲಾಗಲಿ ಅಥವಾ ಒಂದು ಮಳೆಯಾದ ಮೇಲಾಗಲಿ ಮಡಿಕೆಯ ಹೊಡೆದು ಕುರಿಗಳನ್ನು ತರುಬಿಸಿ ನಾಲ್ಕು ಸಾಲು ಐದು ಸಾಲು ಚೆನ್ನಾಗಿ ಹರಗಿ ಬಿತ್ತಿದರೆ ಬೆಳೆಯು ಉತ್ಕೃಷ್ಟವಾಗುವುದು. ಬಿಳಿಜೋಳದಲ್ಲಾದರೂ ಬಹಳ ಕುಲಗಳುಂಟು. ಅವುಗಳಲ್ಲಿ ದಮ್ಮು ಕಾಳುಗಳಾದ ಬಿಳಿಯ ಬಣ್ಣದ ಗಟ್ಟಿತೆನೆಯ ಬೀಜಗಳು ಅಂಧೇಲಿ ಪ್ರಾಂತದಲ್ಲಿ ಬೆಳೆಯುತ್ತವೆ. ಆ ಜೋಳವು ಬಿಳಿಜೋಳದ ಕುಲದಲ್ಲಿ ಸರ್ವೋತ್ಕೃಷ್ಟವಾಗಿ ಊಟಕ್ಕೆ ರಂಜನೆಯಾಗಿ ರುಚಿಕರವಾಗಿ ಇರುವುದಾದ ಕಾರಣ ಆ ದೇಶದ ಉತ್ತಮ ಬೀಜವನ್ನು ಪ್ರಯತ್ನಿಸಿ ತಂದು ಬಿತ್ತಬೇಕು. ಮತ್ತು ಕೆಲವರು ಆ ದೇಶದ ಬೀಜವು ಈ ದೇಶದಲ್ಲಿ ಬೆಳೆಯುವುದಿಲ್ಲ ಎನ್ನುತ್ತಾರೆ. ಇದರ ಪರೀಕ್ಷೆಯನ್ನು ಯಾರೂ ಮಾಡದೆ ವಿಪರೀತ ತಿಳುವಳಿಕೆಯಿಂದ ಇಂಥ ಸಂಶಯವನ್ನು ಹಿಡಿಯದ ಯಾವ ಧಾನ್ಯದ ಬೀಜಗಳಾದರೂ ಯಾವ ದೇಶದಲ್ಲಿಯಾದರೂ ಸರ್ವೋತ್ಕೃಷ್ಟವಾದ ಉತ್ತಮ ಬೀಜಗಳನ್ನು ತಂದು ಹದ ಬೆದೆಯ ಕಾಲವನ್ನು ತಿಳಿದು ಬಿತ್ತಿದರೆ ಅದರಂತೆ ಉತ್ತಮ ಧಾನ್ಯಗಳಾಗುವು. ಅಥವಾ ಒಂದು ವರ್ಷ ಹದ ತಪ್ಪಿ ಬಿತ್ತೋದರಿಂದಾಗಲಿ ಅಥವಾ ಮಳೆಯು ಹೆಚ್ಚು ಕಡಿಮೆಯಾಗುವುದರಿಂದಾಗಲಿ ಅಥವಾ ಹೊಲವನ್ನು ಹರಗುವುದರಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾಗಿ ಹದ ತಪ್ಪಿದರಾಗಲಿ ಒಂದು ವರ್ಷ ಬೆಳೆಯದೇ ಹೋದರೆ ಆ ಪದಾರ್ಥಗಳು ನಮ್ಮ ದೇಶದಲ್ಲಿ ಆಗುವುದಿಲ್ಲವೆಂದು ಬಿಟ್ಟು ಬಿಡಲಾಗದು. ಒಂದು ವರ್ಷ ಬೆಳೆಯದಿದ್ದರೂ ಮತ್ತೊಂದು ವರ್ಷವಾದರೂ ಬೆಳೆಯುತ್ತದೆ. ಅದು ಕಾರಣ ಭೂಮಿಗೆ ಬೀಜವನ್ನು ಬಿತ್ತಬೇಕಾದರೆ ಚಲೋ ಬೀಜಗಳನ್ನು ಇದ್ದಲ್ಲಿಂದ ತರಿಸಿ ಬಿತ್ತಬೇಕು. ಯಾವ ಬೀಜಗಳನ್ನು ಬಿತ್ತುವರೋ ಅದರಂತೆ ಧಾನ್ಯಗಳು ಆಗುವವು. ಇದಕ್ಕೆ ಸಂಶಯ ಪಡಬಾರದು. ಗೋಧಿಯು. ಗೋಧಿಯು ಎಲ್ಲ ಭೂಖಂಡಗಳ ಸಮಸ್ತ ದೇಶಗಳಲ್ಲಿ ಬೆಳೆಯುವುದು. ಅದರಲ್ಲಿ ಕೆಲವು ದೇಶಸ್ಥರು ಗೋಧಿಯನ್ನು ವಿಶೇಷವಾಗಿ ಬೆಳೆಯುತ್ತಾರೆ. ಗೋಧಿಯನ್ನು ಬಿತ್ತುವುದಕ್ಕೆ ಮುಖ್ಯವಾಗಿ ಹೊಲವು ಸಮತಳ ಅಥವಾ ತಗ್ಗುಭೂಮಿಯಾಗಿರಬೇಕು ಮತ್ತು ಗೋಧಿಯನ್ನು ಬಿತ್ತಿ ಪೈರು ಮಾಡುವ ಕ್ರಮವನ್ನು ಈ ಪ್ರಕರಣದಲ್ಲಿ ಮುಂದಿನ ಕಲಮಿನಲ್ಲಿ ವಿಸ್ತಾರವಾಗಿ ಹೇಳುವೆವು. ಮತ್ತು ಕರ್ಲು ಭೂಮಿ ನಿರಸಾದ ಎರೆಯ ಭೂಮಿಯಾಗಿದ್ದರೆ ಅತ್ಯುತ್ತಮ ಬೆಳೆಯಾಗುವುದು. ಗೋಧಿಯ ಪೈರು ಮಾಡುವುದು ಹೇಗೆಂದರೆ, ಗೋಧಿಯನ್ನು ಬಿತ್ತುವ ಹೊಲವು ಮಡಿಕಟ್ಟು ಅಥವಾ ನಿರಸಾದ ಏರಿಯಾದರೆ ಅಂಥ ಹೊಲವನ್ನು ಎರಡು ಸಾಲು ಮಡಿಕೆ ಹೊಡೆದು ಬೇಸಿಗೆಯಲ್ಲಿ ಮೂರು ಸಾಲು ಹರಗಬೇಕು. ಅದು ಮೊದಲೇ ಗೊಬ್ಬರದ ಸೊಕ್ಕಿನ ಹೊಲವಾದರೆ ಮತ್ತೊಂದು ಸಾಲು ಮಡಿಕೆ ಹೊಡೆದು ಹಾಗೇ ಬಿಡಬೇಕು. ಆಮೇಲೆ ಮುಂಗಾರಿಯ ಪೂರ್ವದ ಮಳೆಯಾಗಿ ಸಾಲಿನಲ್ಲಿ ನೀರು ನಿಂತು ತಂಪು ಹಿಡಿದಿರುವುದು. ತದನಂತರ ಹೊರಪು ನೋಡಿ ಚೆನ್ನಾಗಿ ಒಂದು ಸಾಲು ಹರಗಬೇಕು. ಈ ಪ್ರಕಾರ ಬೇಸಿಗೆಯಲ್ಲಿ ಮೂರು ಸಾಲು ಮಳೆಯಾದ ಮೇಲೆ ಸಮಯವನ್ನರಿತು ಹೊಂಬಿಸಿ ಒಳಗೆ ಮೂರು ಸಾಲು ನಾಲ್ಕು ಸಾಲು ಹರಗಿದ ಮೇಲೆ ಗೋಧಿಯನ್ನು ಬಿತ್ತುವ ಸಮಯಕ್ಕೆ ನಲ್ಲಿ ಮೊದಲಾದ ಹುಲ್ಲು ಸದಿಯೂ ನಾಟಿದ್ದರೆ ಮತ್ತೊಂದು ಸಾಲು ಹರಗಿ ಗೋಧಿಯನ್ನು ಬಿತ್ತಬೇಕು. ಗೋಧಿಯನ್ನು ಬಿತ್ತುವ ಹೊಲವನ್ನು ಹರಗಿದಷ್ಟು ಉತ್ತಮವು. ಏಳು ಸಾಲು ಹರಗಿದರೆ ಗೋಧಿಯ ಬೆಳೆಯು ವಿಶೇಷವು. ಇನ್ನು ಒಂದು ಸಾಲು ಹೆಚ್ಚಾದರೂ ಚಿಂತೆ ಇಲ್ಲ, ಹದದ ಮೇಲೆ ಹರಗುವಲ್ಲಿ ಕಡಿಮೆ ಮಾಡಬಾರದು. ಕರ್ಲು ಬೆರಕೆಯಾದ ಹೊಲಕ್ಕೆ ಮತ್ತು ತೀವ್ರ ಹಸಿಯಾಗದಂಥ ಎಟ್ಟಿ ಕರ್ಲಾದರೆ ಅಂಥ ಹೊಲಕ್ಕೆ ಗೋಧಿಯನ್ನು ಬಿತ್ತಬೇಕಾದರೆ ಮುಂಗಾರಿಯ ಪೂರ್ವದ ಮಳೆಯಾಗುವುದಕ್ಕಿಂತ ಮೊದಲೇ ಎರಡು ಎತ್ತಿನ ಮಡಿಕೆಯನ್ನು ಹೊಡೆದು ಹರಗದೆ ಬಿಟ್ಟು ಬಿಡಬೇಕು. ಆಮೇಲೆ ಒಂದು ಮಳೆಯಾಗಿ ಸಾಲಿನಲ್ಲಿ ನೀರು ನಿಂತು ಸ್ವಲ್ಪ ತಂಪಾಗುವುದು. ಪುನಃ ಸ್ವಲ್ಪ ಹೊರಪು ನೋಡಿ ಒಂದು ಸಾಲು ಎರಡು ಸಾಲು ಚೆನ್ನಾಗಿ ಹರಗಿ ಮತ್ತೊಂದು ಮಡಿಕೆ ಹೊಡೆದು ಹರಗದೆ ಹಾಗೆಯೇ ಬಿಟ್ಟು ಬಿಡಬೇಕು. ಆಮೇಲೆ ಮಳೆಯಾಗಿ ಸಾಲಿನಲ್ಲಿ ನೀರು ನಿಂತು ತಂಪಾದರೆ ಹೊಲವು ಚೆನ್ನಾಗಿ ಹಸಿಯಾಗಿ ತಳಹಸಿ ಕೂಡುವುದು. ಅದು ತೀವ್ರ ಒಣಗಲಾರದು. ಅಂಥ ಹೊಲಗಳು ಹಸಿಯಾಗುವುದೇ ದುರ್ಲಭವು. ಹಸಿಯಾದ ಮೇಲೆ ಆರುವುದಿಲ್ಲ. ಈ ಪ್ರಕಾರ ಎಟ್ಟಿ ಕರ್ಲುಗಳನ್ನು ಪುನಃ ಮುಂಗಾರಿಯನ್ನು ಬಿತ್ತಿದ ಮೇಲೆ ಹದ ನೋಡಿ ಚೆನ್ನಾಗಿ ಮೂರು ಸಾಲು ಹರಗಬೇಕು. ಅದರ ಮೇಲೆ ಮಳೆಯಾಗಿ ವಿಶೇಷ ತಂಪು ಹಿಡಿದಿರುವುದು. ಗೋಧಿಯನ್ನು ಬಿತ್ತುವ ಸಮಯದಲ್ಲಿ ಹುಲ್ಲು ಸದಿ ನೊಲ್ಲಿ ಮುಂತಾದ ಕಸ ಪದಾರ್ಥಗಳು ಮೊಳೆತಿದ್ದರೆ ಮತ್ತೊಂದು ಸಾಲು ಹರಗಿ ಬಿತ್ತಬೇಕು. ಹಾಗೂ ಸದಿ ಇಲ್ಲದಿದ್ದರೆ ಹಾಗೆ ಬಿತ್ತಿದರೂ ಬರುತ್ತದೆ. ಒಂದೇ ಸವನಾಗಿ ಹತ್ತು ವರ್ಷದವರೆಗೂ ಗೋಧಿಯನ್ನು ಬಿತ್ತಿದ ಹೊಲಕ್ಕೆ ಗೋಧಿಯನ್ನು ಬಿತ್ತುತ್ತಾ ಹೋದರೆ ಉತ್ತಮ ಪ್ರಕಾರದ ಎರಿಹೊಲವಾದರೂ ಕೆಟ್ಟು ಕರಳು ಭೂಮಿಯಾಗುವುದು. ಅದು ಕಾರಣ ಮೂರು ವರ್ಷದವರೆಗೂ ಗೋಧಿಯ ಹೊಲಕ್ಕೆ ಗೋಧಿಯನ್ನು ಬಿತ್ತಬೇಕು. ಆಮೇಲೆ ಒಂದು ವರ್ಷ ಜೋಳವನ್ನು ಬಿತ್ತಬೇಕು. ಅದರ ಮೇಲೆ ಒಂದು ವರ್ಷ ಹತ್ತಿಯನ್ನಾದರೂ ಅಥವಾ ಬಹುತಂಪು ಎರಿಯಾದರೆ ಹೊಂಗಲದ ಪೈಕಿ ಸಣ್ಣ ಗಡ್ಡೆಗಳಾದ ಬಳ್ಳುಳ್ಳಿಯನ್ನು ಬಿತ್ತಬೇಕು. ಇಲ್ಲವೇ ಗೊಬ್ಬರವನ್ನು ಹಾಕಿದ್ದರೆ ಮೆಣಸಿನ ಗಿಡಗಳನ್ನು ಹಚ್ಚಿದರೂ ಬರುತ್ತದೆ. ಅಲ್ಲಿಂದ ಮತ್ತು ಮೂರು ವರ್ಷದವರೆಗೂ ಗೋಧಿಯನ್ನು ಬಿತ್ತಬೇಕು. ಅದರಲ್ಲಿ ಮುಖ್ಯವಾಗಿ ನೆನಪಿನಲ್ಲಿ ಇಡತಕ್ಕದ್ದೇನೆಂದರೆ, ಜೋಳವನ್ನು ಬಿತ್ತುವ ವರ್ಷ ಗೊಬ್ಬರವನ್ನು ಹಾಕಬೇಕು. ಆ ಗೊಬ್ಬರದ ತ್ರಾಣವು ಮತ್ತು ಗೋಧಿಯ ಕಾಲಿಗೆ, ಈ ಎರಡರಿಂದ ಜೋಳವು ಸರ್ವೋತ್ಕೃಷ್ಟವಾಗುವುದು. ಜೋಳದ ಹೊಲಕ್ಕೆ ಹತ್ತಿಯನ್ನು ಬಿತ್ತಿದರೆ ಹತ್ತಿಯ ಬೆಳೆಯಾದರೂ ಬಹಳ ವಿಶೇಷವಾಗುವುದು. ಅದರ ಮೇಲೆ ಮೂರು ವರ್ಷದವರೆಗೂ ಗೋಧಿಯ ಬೆಲೆಯು ಸರ್ವೋತ್ತಮವಾಗಿರುವುದು. ಅಥವಾ ಒಂದು ವರ್ಷ ಜೋಳವನ್ನು, ಎರಡನೇ ವರ್ಷ ಬಳ್ಳುಳ್ಳಿ ಅಥವಾ ಮೆಣಸಿನ ಗಿಡಗಳನ್ನು ಮುಂಗಾರಿಯ ಕಾಲದಲ್ಲಿ ಹಚ್ಚಿ ಪುನಃ ಮೂರು ವರ್ಷ ಗೋಧಿಯನ್ನು ಬಿತ್ತಿದಾಗ್ಯಾದರೂ ಈ ಯಾವತ್ತೂ ಬೆಳೆಗಳು ಒಂದಕ್ಕೊಂದು ತ್ರಾಣವಾಗಿ ವಿಶೇಷ ಬೆಳೆಯಾಗುವುದು. ಈ ಪ್ರಕಾರ ಯುಕ್ತಿಯಿಂದ ಬಿತ್ತುತ್ತಾ ಹೋದರೆ ಹೊಲದ ತ್ರಾಣವು ಕಡಿಮೆಯಾಗದೆ ಸರ್ವದಾ ಪ್ರತಿ ವರ್ಷಕ್ಕೂ ಎಲ್ಲಾ ಪದಾರ್ಥಗಳು ಸಕಲ ಧಾನ್ಯಾದಿಗಳು ಚೆನ್ನಾಗಿ ಬೆಳೆಯುತ್ತಿರುವುದು. ಮರಡಿಯ ಭೂಮಿಯಲ್ಲಿ ಕಪ್ಪು ನೆಲವಿದ್ದರೆ ಅಂಥ ಭೂಮಿಗೆ ಮೊದಲು ಗೊಬ್ಬರವನ್ನು ಹಾಕಿ ಎರಡು ಎತ್ತಿನ ಮಡಿಕೆಯನ್ನು ಹೊಡೆದು ಚೆನ್ನಾಗಿ ಹಿಂದೆ ಹೇಳಿದ ಹಾಗೆ ಬೇಸಿಗೆಯಲ್ಲಿ ಮೂರು ಸಾಲು ಹರಗಬೇಕು. ಮತ್ತು ಮಳೆಯಾದ ಮೇಲೆ ಹೊಂಬಿಸಿಲಿನಲ್ಲಿ ಮೂರು ಸಾಲು ಹರಗಿದ ಮೇಲೆ ಉತ್ತರಿ ಮಳೆಯಲ್ಲಿ ಯಾವ ಚರಣದಲ್ಲಿಯಾದರೂ ಗೋಧಿಯನ್ನು ಬಿತ್ತಬೇಕು. ಆ ಬೆಳೆಯು ಗೊಬ್ಬರದ ಕಾವಿನಿಂದ ಮಳೆಯ ಪೆಟ್ಟು ತಿಂದು ಸರ್ವೋತ್ಕೃಷ್ಟವಾಗುವುದು. ಈ ಭೂಮಿಗಾದರೂ ವರ್ಷ ವರ್ಷಕ್ಕೂ ಗೊಬ್ಬರವನ್ನು ಒಂದು ವರ್ಷ ಹಾಕಿದ್ದರೆ ಮುಂದೆ ಎರಡು ವರ್ಷದವರೆಗೂ ಮಡಿಕೆಯನ್ನು ಹೊಡೆದು ಚೆನ್ನಾಗಿ ಹರಗಿ ಎರಡು ವರ್ಷ ಗೋಧಿಯನ್ನು ಒಂದು ವರ್ಷ ಜೋಳವನ್ನು ಬಿತ್ತುತ್ತಾ ಹೋಗಬೇಕು. ಅಥವಾ ಒಂದು ವರ್ಷ ಜೋಳವನ್ನು ಒಂದು ವರ್ಷ ಹತ್ತಿಯನ್ನು ಪುನಃ ಎರಡು ವರ್ಷ ಗೋಧಿಯನ್ನು ಬಿತ್ತುತ್ತಾ ಹೋಗಬೇಕು. ಎರಿಯ ಭೂಮಿಗೆ, ಒಂಡು ಭೂಮಿಗೆ, ಮಡಿಯ ಭೂಮಿಗೆ ಮತ್ತು ಕರ್ಲ ಭೂಮಿಗೆ ಗೋಧಿಯನ್ನು ಬಿತ್ತಬೇಕಾದರೆ ಹಸ್ತಾಮಳೆಯಲ್ಲಿ ಬಿತ್ತಬೇಕು. ಗೋಧಿಯ ಬಿತ್ತುವ ತಿಥಿಗೆ ಹಸ್ತಾಮಳೆಯೇ ಉತ್ತಮವು. ಅಥವಾ ಅನಿವಾರ್ಯ ಪಕ್ಷವಾದರೆ, ಹಸಿ ಇಲ್ಲದೆ ಹೋದರೆ ಅಥವಾ ಹಸಿಯಾರದೆ ಹೋದರೆ, ಅಡಚಣೆ ಇದ್ದದ್ದಾದರೆ, ಚಿತ್ತಿ ಸ್ವಾತಿ ಮಳೆಯಲ್ಲಾದರೂ ಗೋಧಿಯನ್ನು ಬಿತ್ತುವುದಕ್ಕೆ ಸಂಶಯವಿಲ್ಲ. ಮತ್ತು ಕೆರೆಯ ಮಡಿ, ಬೆಂಚೆಗಳಾದರೂ, ಹೊಳೆಯಡಿಗಳಾದರೂ, ಸ್ವಾತಿ ವಿಶಾಖಗಳಲ್ಲಿ ಬಿತ್ತಿದರೂ ಬರುತ್ತದೆ. ಗೋಧಿಯನ್ನು ಬಿತ್ತುವಾಗ ಅದರ ಸಂಗಡ ಕುಸುಬಿ ಅಕ್ಕಡಿಯನ್ನು ಹಾಕಬೇಕು ಮತ್ತು ಗೋಧಿಯ ಸುತ್ತಲೂ ನಾಲ್ಕು ಕಡೆಗೂ ಬದು ಹಿಡಿದು ಹೊರಮೈಯಲ್ಲಿ ಕುಸುಬಿಯನ್ನು ಮೂರು ಸಾಲು ಬಿತ್ತಬೇಕು. ಕುಸುಬಿಯು ತೈಲ ಧಾನ್ಯಗಳಲ್ಲಿ ವಿಶೇಷವು. ಕುಸುಬಿಯಲ್ಲಿ ಮುಳ್ಳು ಕುಸುಬಿ, ಬೋಳು ಕುಸುಬಿ ಎಂದು ಎರಡು ವಿಧಗಳುಂಟು. ಬೋಳು ಕುಸುಬಿಯು ಹೂವನ್ನು ಆರಿಸಿ ಇಟ್ಟರೆ ಕುಸುಂಬಿ ಎನಿಸುವುದು. ಆದರೆ ರೇಷ್ಮೆಯ ಬಣ್ಣಕ್ಕೂ, ನೂಲಿನ ಬಟ್ಟೆಯನ್ನು ಮತ್ತು ಕಾಗದವನ್ನು ಬಣ್ಣ ಮಾಡುವುದಕ್ಕೂ ಬರುವುದು. ಕುಸುಬಿ ಹೂವಿನಿಂದ ಮಾಡಿದ ಬಣ್ಣಕ್ಕೆ ಕುಸುಂಬಿಯ ಬಣ್ಣ ಎನ್ನುತ್ತಾರೆ ಮತ್ತು ಆರಿಸಿ ಇಟ್ಟ ಹೂವಿಗೆ ಕುಸುಂಬಿ ಎನ್ನುವರು. ಮತ್ತು ಕೆರೆಬೆಂಚಿಯ ಅಂಗಳದಲ್ಲಿ ಒಂಡು ತರವಾದ ಭೂಮಿಯಾದರೆ ಹಾಗೂ ಮಳೆಯ ನೀರು ನಿಂತು ಆರಿ ತಂಪು ಹಿಡಿದಿರುವ ಭೂಮಿಯಾದರೆ ಅಂಥ ಭೂಮಿಯಲ್ಲಿ ಸೌತಿ ಬೀಜ, ಕರ್ಬೂಜ, ಕಲ್ಲಂಗಡಿ, ಹೀರಿ ಬೀಜ, ಸಕ್ರಿ ಸೌತಿ ಮೊದಲಾದವುಗಳನ್ನು ಸ್ವಲ್ಪ ಸ್ವಲ್ಪ ಗೊಬ್ಬರವನ್ನು ಹಾಕಿ ಬಿತ್ತಿದರೆ ವಿಶೇಷ ಫಲವಾಗಿ ರೊಕ್ಕವಾಗುವುದು. ಅಥವಾ ಸ್ವಲ್ಪ ತಂಪು ಇದ್ದರೆ ಕಡಲೆಯನ್ನು ಬಿತ್ತಬೇಕು. ಶ್ರೋತೃಗಳೇ, ಈ ಪ್ರಕರಣದ ಉಳಿದ ಭಾಗ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಮೂಡಿಬರಲಿದೆ. ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ವಿಜಯಪುರ ಆಕಾಶವಾಣಿ ಆತ್ಮೀಯರೇ, ರೈತರ ಕಾರ್ಯಕ್ರಮ ಕಿಸಾನ ವಾಣಿಯಲ್ಲಿ ನಾವಿದ್ದೇವೆ. ಇನ್ನು ಮುಂದೆ ಜನಪದ ಗೀತೆಗಳು. ಬರ್ತೀನಿ ನೀರಿಗೆ ಹೋಗೋ ಹೆಣ್ಣೆ ನಿಲ್ಲೆನ ಬರ್ತೀನಿ ನಿನ್ನಾಣೆ ನಿನ್ನ ಕೊಡದಾಣೆ ಕೊರಳಾಗಿರೋ ಬಣ್ಣದ ಸರದಾಣೆ ಬರ್ತೀನಿ ಬರ್ತೀನಿ ಬರ್ತೀನಿ ಬಣ್ಣದ ಸರದ ಮೇಲೆ ಕನ್ಯಾಕೋಗಿಣಿರಾಮ ಬಣ್ಣದ ಸರದ ಮೇಲೆ ಕನ್ಯಾಕೋಗಿಣಿರಾಮ ಹಣ್ಣಿಲ್ಲವೇನು ಮೆಲುವೋಕೆ ನಿಮ್ಮ ಕುಲದ ಹೆಣ್ಣಿಲ್ಲವೇನು ತರುವೋಕೆ ತರುವೋಕೆ ತರುವೋಕೆ ಹ ನಮ್ಮಗಳೇ ಕೋಗಿಲೆ ದನಿಯೊಳ್ಳೆ ತಾವರೆ ಮುಗ್ಗಿ ನಮ್ಮಲಿಯೋಳೆ ಮಾವ ನಮ್ಮಗಳೇ ಕೋಗಿಲೆ ದನಿಯೊಳ್ಳೆ ತಾವರೆ ಮುಗ್ಗಿ ನಮ್ಮಲಿಯೋಳೆ ಬಾಯಾರಿ ಬಂದೆ ಕೊಡ್ನೀರ ಹುಡುಗಿ ಕೊಡ್ನೀರ ಹುಡುಗಿ ಅಣ್ಣದ ಸರದ ಮೇಲೆ ಕನ್ಯಾ ಕೋಗಿಣಿರ ಹಣ್ಣಿಲ್ಲವೇನು ಮೆಲುವೋಕೆ ನಿಮ್ಮ ಕುಲದ ಹೆಣ್ಣಿಲ್ಲವೇನು ತರುವೋಕೆ ತರುವೋಕೆ ತರುವೋಕೆ ಅಚ್ಚಗೆ ಕೆರಿಯ ನೀರು ಬೆಚ್ಚಗೆ ಹರಿಯೋ ನೀರ ಅಚ್ಚಗೆ ಕೆರಿಯ ನೀರು ಬೆಚ್ಚಗೆ ನೀ ಕೊಟ್ಟ ನೀರು ಸಮರು ಚಿನ್ನಂಗೆ ಹುಡುಗಿ ಮಾವನ ಮಗಳೇ ಅಣ್ಣದ ಸರದ ಮೇಲೆ ಕನ್ಯಾ ಕೋಗಿಣಿರ ಅಮ್ಮ ಹಣ್ಣಿಲ್ಲವೇನು ಮೆಳುವೋಕೆ ನಿಮ್ಮ ಕುಲದ ಹೆಣ್ಣಿಲ್ಲವೇನು ತರುವೋಕೆ ತರುವೋಕೆ ತರುವೋಕೆ ಕೊಟ್ಟೇನು ಹಿಂಡೆಮ್ಮೆ ಹೊಡೆಸೇನು ದಂಡಾವ ಕೊಟ್ಟೇನು ಹಿಂಡೆಮ್ಮೆ ಹೊಡೆಸೇನು ಬಂಡೀಲಿ ಬರ್ಕ ಕಳಹೇನು ಬಂದಿ ತೋಳ ಬಿಡಲಾರೆ ಬಂದಿ ತೋಳ ಬಿಡಲಾರೆ ಬಣ್ಣದ ಸರದ ಮೇಲೆ ಕನ್ಯಾ ಕೋಗಿಣಿರ ಅಮ್ಮ ಬಣ್ಣದ ಸರದ ಮೇಲೆ ಕನ್ಯಾ ಕೋಗಿಣಿರ ಅಮ್ಮ ಹಣ್ಣಿಲ್ಲವೇನು ಮೆಲುವೋಕೆ ನಿಮ್ಮ ಕುಲದ ಹೆಣ್ಣಿಲ್ಲವೇನು ತರುವೋಕೆ ತರುವೋಕೆ ತರುವೋಕೆ ನೀರಿಗೆ ಹೋಗೋ ಹೆಣ್ಣೆ ನಿಲ್ಲೆನ ಬರ್ತೀನಿ ನೀರಿಗೆ ಹೋಗೋ ಹೆಣ್ಣೆ ನಿಲ್ಲೆನ ಬರ್ತೀನಿ ನಿನ್ನಾಣೆ ನಿನ್ನ ಕೊಡದಾಣೆ ಕೊರಳಾಗಿರೋ ಬಣ್ಣದ ಸರದಾಣೆ ಬರ್ತೀನಿ ಬರ್ತೀನಿ ಬರ್ತೀನಿ ಸಂಕ್ರಾಂತಿಯ